ಶ್ರೀ ಸುದರ್ಶನಾಷ್ಟಕಂ ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರೀ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಪ್ರತಿಭಟಶ್ರೇಣಿಭೀಷಣ ವರಗುಣಸ್ತೋಮಭೂಷಣ ಜನಿಭಯಸ್ಥಾನತಾರಣ ಜಗದವಸ್ಥಾನ ಕಾರಣ ನಿಖಿಲ ದುಷ್ಕರ್ಮಕರ್ಷನ ನಿಗಮ ಸದ್ಧರ್ಮ ದರ್ಶನ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಪ್ರತಿಭಟಶ್ರೇಣಿಭೀಷಣ ವರಗುಣಸ್ತೋಮಭೂಷಣ ಜನಿಭಯಸ್ಥಾನತಾರಣ ಜಗದವಸ್ಥಾನ ಕಾರಣ ನಿಖಿಲ ದುಷ್ಕರ್ಮಕರ್ಷನ ನಿಗಮ ಸದ್ಧರ್ಮ ದರ್ಶನ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಶುಭ ಜಗದ್ರೂಪಮಂಡನ ಸುರಗಣತ್ರಾಸಖಂಡನ ಶತಮಖ ಬ್ರಹ್ಮವಂದಿತ ಶತಪಥ ಬ್ರಹ್ಮನಂದಿತ ಪ್ರಥಿತ ವಿದ್ವತ್ಸಪಕ್ಷಿತ ಭಜ ದಹಿರ್ಬುಧ್ಯಲಕ್ಷಿತ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಸ್ಫುಟತಟಿಜ್ಜಾಲ ಪಿಂಜರ ಪೃಥುತರಜ್ವಾಲ ಪಂಜರ ಪರಿಗತ ಪ್ರತ್ನ ವಿಗ್ರಹ ಪಟುತರ ಪ್ರಜ್ಞೆ ದುರ್ಗ್ರಹ ಪ್ರಹರಣ ಗ್ರಾಮ ಮಂಡಿತ ಪರಿಜನತ್ರಾಣ ಪಂಡಿತ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ನಿಜ ಪದ ಪ್ರೀತ ಸದ್ಗಣ ನಿರುಪಧಿ ಸ್ಫೀತ ಷಡ್ಗುಣ ನಿಗಮ ನಿರ್ವ್ಯೂಢ ವೈಭವ ನಿಜ ಪರವ್ಯೂಹ ವೈಭವ ಹರಿಹಯ ದ್ವೇಷಿ ಧಾರಣ ಹರಪುರ ಪ್ಲೋಷ ಕಾರಣ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಧನುಜ ವಿಸ್ತಾರ ಕರ್ತನ ಜನಿತ ಮಿಶ್ರಾವಿಕರ್ತನ ಧನುಜ ವಿದ್ಯಾನಿ ಕರ್ತನ ಭಜದ ವಿದ್ಯಾನಿ ವರ್ತನ ಅಮರದೃಷ್ಟಸ್ವವಿಕ್ರಮ ಸಮರಜುಷ್ಟಭ್ರಮಿಕ್ರಮ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಪ್ರತಿಮುಖಾಲೀಢ ಬಂಧುರ ಪೃಥುಮಹಾಹೇತಿ ದಂತುರ ವಿಕಟಮಾಯಾ ಬಹಿಷ್ಕೃತ ವಿವಿಧ ಮಾಲಾ ಪರಿಷ್ಕೃತ ಸ್ಥಿರ ಮಹಾಯಂತ್ರತಂತ್ರಿತ ದೃಢದಯಾ ತಂತ್ರಯಂತ್ರಿತ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಮಹಿತ ಸಂಪತ್ಸದಕ್ಷರ ವಿಹಿತ ಸಂಪತ್ ಷಡಕ್ಷರ ಷಡರ ಚಕ್ರ ಪ್ರತಿಷ್ಠಿತ ಸಕಲ ತತ್ವ ಪ್ರತಿಷ್ಠಿತ ವಿವಿಧ ಸಂಕಲ್ಪ ಕಲ್ಪಕ ವಿಬುಧ ಸಂಕಲ್ಪ ಕಲ್ಪಕ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಭುವನ ನೇತ್ರತ್ರಯೀಮಯ ಸವನ ತೇಜಸ್ತ್ರಯೀಮಯ ನಿರವಧಿ ಸ್ವಾದು ಚಿನ್ಮಯ ನಿಖಿಲ ಶಕ್ತೇ ಜಗನ್ಮಯ ಅಮಿತ ವಿಶ್ವಕ್ರಿಯಾಮಯ ಶಮಿತ ವಿಶ್ವಭಯಾಮಯ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ದ್ವಿಚತುಷ್ಕಮಿದಂ ಪ್ರಭೂತ ಸಾರಂ ಪಠತಾಂ ವೆಂಕಟನಾಯಕ ಪ್ರಣೀತಂ ವಿಷಮೇಪಿ ಮನೋರಥ ಪ್ರಧಾವನ್ ನ ವಿಹನ್ಯೇತ ರಥಾಂಗಧುರ್ಯಗುಪ್ತಃ ದ್ವಿಚತುಷ್ಕಮಿದಂ ಪ್ರಭೂತ ಸಾರಂ ಪಠತಾಂ ವೆಂಕಟನಾಯಕ ಪ್ರಣೀತಂ ವಿಷಮೇಪಿ ಮನೋರಥ ಪ್ರಧಾವನ್ ನ ವಿಹನ್ಯೇತ ರಥಾಂಗಧುರ್ಯಗುಪ್ತಃ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ.